ವಲಯಕ್ಕೆ ಬಸ್. ಇದು ನಾವು ಉತ್ತರ ಕರ್ನಾಟಕ ಹೇಳಕ್ಕಾಗಲ್ಲ, ಉತ್ತರ ಕರ್ನಾಟಕದ ಮೆಥಡೇ ಬೇರೆ ಇದಾವೆ, ಅಲ್ಲಿ ವಿಧಾನಗಳೇ ಬೇರೆ. ಯಾಕಂದ್ರೆ ಹೇಳಕ್ಕಂತ 3-4 ಪಟ್ಟು ಹೆಚ್ಚಿಗೆ ಆಗ್ತೀವಿ ಅಲ್ಲಿ. ಆ ತಂತ್ರಜ್ಞಾನ ಇದೆ ಸರ್, ಇಲ್ಲ ರೈತರು ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸೂಟೇಬಲ್ ಆಗಿಬಿಟ್ಟಿದ್ದಾರೆ, ಕಷ್ಟ ಆಗ್ತದೆ ಜಮೀನುಗಳು, ಬದಲಾವಣೆ ಬರೋದು. ಈಗ ನಾನು ಹೇಳ್ತಕ್ಕಂಥದ್ದು ಇದು ಜಮ್ಮ ಜೋನ್ ಎಸ್ಪೆಷಲಿ ನಗರ ಸರೌಂಡಿಂಗ್ನಲ್ಲಿ ಪ್ಲಸ್ ಮೈಸೂರು ಸರೌಂಡ್ನಲ್ಲಿ ಈ ತಂತ್ರಜ್ಞಾನಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ, ಇದನ್ನು ಮಾಡಿ ಅಂತಕ್ಕಂಥದ್ದು ಒಂದು ವಿಚಾರ ನಾನು ನಿಮಗೆ ರೈತರಿ. ನಾನು ಇನ್ನೊಂದು ಸ್ಪಷ್ಟವಾಗಿ ಸರ್, ಗೊಬ್ಬರ ಆಯಿತು ಎಲ್ಲ ಆಯಿತು, ಕಳೆನಾಶಕ ಹಾಕ್ಬೇಕಾ ಸರ್? ಭಾಳಷ್ಟು ಜನ ಕೇಳ್ತಿರ್ತಾರೆ, ಯಾವಾಗ ಬಳಸ್ಬೇಕು ಸರ್? ನಾಟಿ ಮಾಡಿದ 3-5 ದಿವಸ ಒಳಗೆ ಬಳಸ್ಬೇಕ್ರಿ, ಆಮೇಲೆ ಬಳಸಿದ್ರೆ ಉಪಯೋಗ ಇಲ್ಲ. 3-5 ದಿವಸ ಒಳಗಡೆ ಇರ್ಬೇಕ್ರಿ, ಆಮೇಲೆ ಬಳಸಿದ್ರೆ ಏನಾಗ ಸರ್? ಉಪಯೋಗ ಆಗಲ್ಲ, ಆಗೋದು ಪ್ರೀ ಎಮರ್ಜೆಂಟ್ ಬಿಡಿ ಸರ್, ಕಡೆ ಮೊಳಕೆ ಹೊಡ್ಕೊಂಡು ಬಂದ್ಬಿಟ್ಟಿರ್ತ ಆಲ್ರೆಡಿ. ಈಗ ಭಾಳಷ್ಟಿದಾವೆ ಅದರೊಳಗೆ ನಿಮಗೆ ಬಿಟೋಕ್ಲೋರ್ ಇದೆ, ಅವೈಲಬಲ್ ಇದೆ. ಅದಲ್ದೇ ಈಗ ಇತ್ತೀಚೆಗೆ ಭಾಳ ಪಾಪ್ಯುಲರ್ ಇರ್ತಕ್ಕಂಥದ್ದು ಬೆನ್ಸಲ್ಪ್ರನ್ ಮಿಥೈಲ್ ಪ್ಲಸ್ ಪ್ರೆಟಿಲೋಕ್ಲೋರ್ ಅಂತಕ್ಕಂಥದ್ದು, ಈಗ ಮಾರ್ಕೆಟ್ನೊಳಗೆ ಲೊಂಡ್ಯಾಕ್ಸ್ ಪವರ್ ಅಂತ ಸಿಗ್ತದೆ, 4 kg ಜಾಸ್ತಿ ಬಳಸ್ತಾ ಇದ್ರೆ. ಬಟ್ ಉತ್ತಮ ಇಲ್ಲಿ ಅವಶ್ಯಕತೆ, ಎಲ್ಲಿ ಜಾಸ್ತಿ ಕಳೆಗಳ ಸಮಸ್ಯೆ ಜಾಸ್ತಿ ಇದ್ದಾವೆ ಅಲ್ಲಿ ಬಳಸಲಿಕ್ಕೆ ಉತ್ತಮ. 4 kg ನೀವು 30 kg ಮರಳ ಜೊತೆ ಮಿಕ್ಸ್ ಮಾಡ್ಕೊಂಡು ಎರಿಸ್ತಕ್ಕಂಥದ್ದು ಮಾಡ್ತಾರೆ, ಮಾಡ್ಬೋದು ಇದು ಕಳೆಗಳ ನಿಯಂತ್ರಣಕ್ಕೆ. ಆಯ್ತು, ಇದನ್ನು ಇಷ್ಟು ಮಾಡಿ ಅಂತಕ್ಕಂಥದ್ದು ಒಂದು. ಈ ಹಂತಕ್ಕೆ ಬಂದರೆ ನಿಮಗೆ ಆಲ್ಮೋಸ್ಟ್ ಸಮಸ್ಯೆಗಳು ಕಡಿಮೆ ಆಗ್ತವೆ, ಇದನ್ನು ಸ್ವಲ್ಪ ಬದಲಾವಣೆಗಳು ಬರಬೇಕು. ನಂತರ ಇನ್ನೊಂದು ನಮಗೆ ಬದಲಾವಣೆಗೆ ಹೇಳೋದಕ್ಕೆ ಇಷ್ಟ ಏನು ಪಡ್ತೀನಿ ಅಂದರೆ, ನೀರು ಸ್ವಲ್ಪ ಬದಲಾವಣೆ ಬರಬೇಕ್ರಿ. ನೀರು ನಿರ್ವಹಣೆ ಭಾಳ ಮುಖ್ಯ. ತಂಡೆ ಬಿಡೋದ್ರಲ್ಲಿ ತಂಡೆ ಬರೋದಕ್ಕೆ ನೀರು ನಿರ್ವಹಣೆ ಭಾಳ ಮುಖ್ಯ. ನೀರೈತೆ ಅಂತೇಳಿ ನೀರು ನಿಲ್ಲಿಸೋದಲ್ಲ. ಭಾಳಷ್ಟು ಜನ ಏನು ತಿಳ್ಕೊಂಡ್ಬಿಟ್ಟಾರೆ ಅಂದರೆ, ಭತ್ತನ ನೀರಿನಾಗೆ ಬೆಳಿಬೇಕು, ರೈತರ ಅಭಿಪ್ರಾಯ ಅಲ್ಲ ಅದು. ಭತ್ತ ಕಳೆ ಜಾತಿ ಸೇರಿರ್ತಕ್ಕಂಥ ಒಂದು ಜಾತಿ ಗಿಡ, ಕಳೆ ನೀವು ನೀರೇ ಬೇಕಂತಲ್ಲ ಕಳೆ ಬರೋದಕ್ಕೆ, ಅದು ಕೂಡ ಇದೇನೆ ವೀಡಿ ಸೈಡ್, ಇದು ಕೂಡ ಕಳೆ ಜಾತಿನೇ. ಅಂದರೆ ನೀರಿನ ಅವಶ್ಯಕತೆ ಅಷ್ಟಿಲ್ಲ. ನೀವು ನಿಮಗೆ ಗೊತ್ತಿದೆಯಲ್ಲೋ, 1 acre ಭತ್ತ ಬೆಳೆಯೋಕೆ 50-60 lakh liters ನೀರು ಯೂಸ್ ಮಾಡ್ತಿದ್ದೀವಿ ಇವಾಗ. ಲೆಕ್ಕಾಕಿ 50-60 lakh liters ನೀರು ಉಪಯೋಗ ಆಗ್ತದೆ 1 acre ಭತ್ತ ಬೆಳೀಲಿಕ್ಕೆ. ಇಷ್ಟು ನೀರು ಅವಶ್ಯಕತೆ ಅಂತ ಪ್ರಶ್ನೆ ಬಂದರೆ ಇದು ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಭತ್ತ ನೀವು ಕಲ್ತ್ಕೊಂಡು, ರೈತರು ಕಲ್ತ್ಕೊಂಡ್ಬಂದ್ರೆ ಪದ್ಧತಿ ಆಗಿದೆ ಅಷ್ಟೇ. ನಾನು ಅದಕ್ಕೆ ಬದಲಾವಣೆ ಏನು ಬೇಕು ಅಂತ ಸ್ವಲ್ಪ ಬದಲಾವಣೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾಟಿ ಮಾಡಿದ ಮೇಲೆ 10 ದಿವಸ ತನಕ 2.5 cm ನೀರು ನಿಲ್ಲಿಸ್ರಿ. ನಾಟಿ ಮಾಡಿದ ಮೇಲೆ 10 ದಿವಸ ತನಕ 2.5 cm. ಸರ್ ಭತ್ತಕ್ಕೆ ನೀರು ಬೇಡ ಅಂದ್ರಲ್ಲ ಮತ್ತೆ ನೀರು ಹೇಳ್ತೀರಿ ನೀವು, ಬಿಟ್ಟರೆ ಕಳೆ ಬರ್ತದೆ ಅಂತ ಹೇಳಿದೆ ಅಷ್ಟೇ ನಿಮಗೆ. 2 cm ನೀರು ಹೇಳಿದ್ರೆ ಕಳೆ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ, ಅದಕ್ಕೋಸ್ಕರ ನೀರು ನಿಲ್ಲಿಸ್ರಿ. 10 ದಿವಸ ಆದಮೇಲೆ 20-30 ದಿವಸ ತನಕ ನಿಮಗೆ ಸ್ವಲ್ಪ 15 cm ವರೆಗೆ ರೈಸ್ ಮಾಡ್ರಿ. ಅಂದ್ರೆ ಮೊದಲೇ ಕಳೆ ಶುರು ಮಾಡಿರ್ತೀರಿ, ಮೊದಲೇ ಕಳೆ ಶುರುವಾಗತ್ತೆ 25-30 ದಿವಸ ಮೊದಲೇ ಕಳೆ ತೆಗೀರಿ, ಗೊಬ್ಬರ ಕೊಡ್ರಿ. ಗೊಬ್ಬರ ಕೊಡ್ಬೇಕಾದ್ರೆ ಟೆಕ್ನಿಕ್, ಜಾಸ್ತಿ ನೀರು ನಿಲ್ಲಿಸಬಾರ್ದು, ಸಿಲ್ಕ್ ನೀರಿನಲ್ಲಿ ಗೊಬ್ಬರ ಕೊಡಬೇಕು, ಮರು ದಿವಸ ಸ್ವಲ್ಪ ತಿಳಿ ನೀರು ಬಿಡಬೇಕು. ಗೊಬ್ಬರ ಕೊಡಬೇಕಾದ್ರೆ ನೀವು ಜಾಸ್ತಿ ನೀರು ನಿಲ್ಲಿಸ್ಕೊಟ್ರೆ ಲೀಚಿಂಗ್ ಲಾಸ ಜಾಸ್ತಿ ಆಗಿಬಿಡುತ್ತೆ, ಕೆಳಗಿಳಿಯೋದೇ ಜಾಸ್ತಿ ಆಗಿಬಿಡುತ್ತೆ ಆ ದೃಷ್ಟಿಯಿಂದ. ಯಾಕಂದ್ರೆ ಪಾಸ್ಪರ್ಸ್ ನೀವು ಕೊಟ್ಟರೆ 60% ಮಣ್ಣಾಗ ಫಿಕ್ಸ್ ಆಗುತ್ತೆ, ನಿಮ್ಗೆ ಗೊತ್ತಿದೆ ರೈತರಿಗೆಲ್ಲ. ಆ ದೃಷ್ಟಿಯಿಂದ ನೀವು ಕಳೆ ತೆಗೆದ ಮೇಲೆ ನಿರಂತರವಾಗಿ ವಾರಕ್ಕೊಮ್ಮೆ ನೀರು ಬಿಡ್ತೀರಿ, ನೀರು ತೆಗಿತೀರಿ, ಮುಂದಿನ 1 ತಿಂಗಳು ಕಂಪಲ್ಸರಿ ಸತತವಾಗಿ. ಮೊದಲೇ ತೆಗೆದು ಕಳೆ ತೆಗೆದು 1 ತಿಂಗಳಾದ್ಮೇಲೆ ಮುಂದಿನ 60 ದಿವಸ ಗರ್ಭಾಂಕುರು ಆಗೋವರೆಗೆ ನೀರು ತೆಗಿತೀರಿ, ನೀರು ಬಿಡ್ತೀರಿ, ನೀರು ನಿಂದಿಸ್ಬೇಡ್ರಿ. ಬಿಟ್ಟಲಿಲ್ಲ ನೀರು ನಿಂದಿಸಿರಿ ಅಂದ್ರೆ ತೆಂಡೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ತೆಂಡೆಗಳು ನೀರಿಗೆ ಅನುಗುಣವಾಗಿ ಬರ್ತವೆ. ತೆಂಡೆಗಳಿಗೆ ಒಂದು ನಿಯಮ ಇದೆ, ತೆಂಡೆಗಳದೇ ಒಂದು ನಿಯಮ ಇದೆ ಯಾವ ಥರ ಬರಬೇಕು ಅನ್ನೋದಕ್ಕೆ. ನೀವು ಎಷ್ಟು ನೀರು ಕಡಿಮೆ ಆದಷ್ಟು ತೆಂಡೆ ಹೊರಗೆ ಬರುತ್ತೆ, ಯಾಕಂದ್ರೆ ಬೇರೆ ಗಾಳಿ ಆಡ್ತದೆ. ಗಾಳಿ ಆಡಿದ್ರೆ ಬೇರೆ ಆಕ್ಟಿವ್ ಆಗುತ್ತೆ, ಆಕ್ಟಿವ್ ಆಗೋದ್ರಿಂದ ತೆಂಡೆಗಳ ಸಂಖ್ಯೆ ಹೊರಗೆ ಬರುತ್ತೆ. ತೆಂಡೆಗಳು ನಿಮ್ಗೆ ಏನು ನೀರು ಜಾಗ ವ್ಯತ್ಯಾಸ ಮಾಡಿ ನೋಡಬೇಕು, ನಿಂತ ನೀರಿನಲ್ಲಿ ಎಷ್ಟು ತೆಂಡೆಗಳು ಬರ್ತವೆ, ಎಷ್ಟು ತೆಂಡೆ ಬರ್ತವೆ ಅಂತ ರೈತರು ನೋಡಿದ್ರೆ, ನೀವು ಸಾಮಾನ್ಯವಾಗಿ ನಿಮ್ಮ ಜಮೀನುಗಳಲ್ಲಿ ಇರ್ತಕ್ಕಂಥ ತೆಂಡೆ ಎಷ್ಟಿದೆ ಅಂದರೆ 18-25. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ನೀರು ತೆಗೆದುಬಿಟ್ಟು ಅಂದರೆ 25-30 ಬರ್ಬೋದು. ಕೆಪಾಸಿಟಿ ಎಷ್ಟಿದ್ರೆ 92 ಕೆಪಾಸಿಟಿ ಇದೆ, ಟೆಲ್ಲರ್ ಕೆಪಾಸಿಟಿ. ಅಂದರೆ ನಾವು ಎಲ್ಲಿದ್ದೀವಿ ಅಂತ ವಿಚಾರ ಮಾಡಬೇಕಾಗ್ತದೆ. ಅಂದರೆ ಇನ್ನೂ ಎಷ್ಟು ಕೆಪಾಸಿಟಿ ಇದೆ, ಅದಕ್ಕೆ ನಾವು ಅದನ್ನು ಬಿಡ್ತಾನೇ ಇಲ್ಲ ಅಂತ. ಮತ್ತು ಎಲ್ಲೆಲ್ಲಿ ತಪ್ತದೆ, ವೈಜ್ಞಾನಿಕವಾಗಿ ಎಲ್ಲಿ ತಪ್ತದೆ, ಭಾಳಷ್ಟು ಕ್ರಿಯೆದವ್ರು ತಪ್ತದೆ. ನಾನಾಗಲೇ ಹೇಳಿದೆ, ಸಸಿಗಳನ್ನ ನಾಟಿ ಮಾಡಬೇಕಾದ್ರೆ ವ್ಯತ್ಯಾಸ ಆಗ್ತದೆ, ಬೇಗ ಆಗಬೇಕು, ಅದು ಲೇಟಾಗಿ ನಾಟಿ ಮಾಡ್ತೀರಿ, ನೀರು ಜಾಸ್ತಿ ನಿಲ್ಲಿಸ್ತೀರಿ. ಗೊಬ್ಬರಗಳನ್ನ ಬಳಸ್ಬೇಕಾದ್ರೆ ನಾನು ಹೇಳ್ತೀನಿ, ಯೂರಿಯಾನ ಬಳಸ್ಕೋಬೇಕಾದ್ರೆ ಹಂತವಾಗಿ ಹೆಚ್ಚಿಗೆ ಕೊಡಬೇಕು, ಹಂತವಾಗಿ ಕೊಡಬೇಕು ಜಾಸ್ತಿ ಅಂತಕ್ಕಂಥದ್ದು. ಆಮೇಲೆ ಜಮೀನನ್ನು ಸಮತಟ್ಟವಾಗಿ ಮಾಡಬೇಕು, ಸಮತಟ್ಟವಾಗಿದ್ರೆ ಮಾತ್ರ ತೆಂಡೆಸ್ ಕರೆಕ್ಟಾಗಿ ಬರುತ್ತೆ, ಇಲ್ಲಾದ್ರೆ ಬರೋದಿಲ್ಲ. ನೀರು ಹೆಚ್ಚಾಗ್ಬಿಟ್ರೆ ಏನಂದ್ರೆ ತೆಂಡೆ ಕೊರತೆ ಆಗುತ್ತೆ, ನೀರು ಕೊರತೆ ಆದರೂ ತೆಂಡೆ ಕೊರತೆ ಆಗುತ್ತೆ, ತುಂಬ ಕೊರತೆ ಆಗಿಬಿಟ್ರೆ. ಆ ದೃಷ್ಟಿಯಿಂದ ಸಮತಟ್ಟವಾದ ಭೂಮಿ ಇರಬೇಕು ಅಂತಕ್ಕಂಥದ್ದು ಮಾಡಿ, ಇದನ್ನು ಸ್ವಲ್ಪ ಪ್ರಾಬ್ಲಮ್ ಮಾಡಿದರೆ ತೆಂಡೆಗಳು ಚೆನ್ನಾಗಿ ಬರ್ತವೆ. ಅಂದರೆ ಯಾವಾಗ ಗರ್ಭಾಂಕುರ ಆದಮೇಲೆ ಮತ್ತೆ 5 cm ನೀರು ನಿಲ್ಲಿಸ್ರಿ. ತೆನೆ ಹೊರಗೆ ಹಾಕಿತ್ತು ಅಂದಮೇಲೆ, ತೆನೆ ಹೊರಗೆ ಹಾಕತ್ತು, ಹೊರಗೆ ಹಾಕಿತ್ತು ಅಂದಮೇಲೆ ಒಂದು 15 ದಿವಸ ಆದಮೇಲೆ ತೆರೆ ಒನಕ್ಕೆ ಹಾಕಿದ್ಮೇಲೆ ತೆಗೆದುಬಿಡಿ, ನೀರು ತೆಗಿತೀರಿ, ನೀರು ಬಿಡ್ತೀರಿ, ಮತ್ತೆ ನೀರು ನಿಲ್ಲಿಸ್ಬಿಡಿ. ಯಾಕೆ ನೀರು ನಿಲ್ಲಿಸಿದ್ರೆ ಮತ್ತೆ ರೋಗಗಳು ಬರ್ತಾವೆ, ಅವಾಗ ರೋಗ ಭಾಳ ಇದಾವೆ, ಎಲಕೊಚ್ಚು ಮೊಚ್ಚೆ ರೋಗ, ಅದು ಎಸ್ಪೆಷಲಿ ಮಣ್ಣಿಂದ ಬರ್ತಕ್ಕಂಥ ರೋಗಣ, ಎಸ್ಪೆಷಲಿ ಆಕ್ಟಿವ್ ಟಿಲ್ಲರಿಂಗ್ ಸ್ಟೇಜ್ನಲ್ಲಿ ಬರ್ತದೆ, ಅದನ್ನು ಸ್ವಲ್ಪ ಇದನ್ನು ಫಾಲೋ ಮಾಡಿರಿ. ಸರ್, ಇನ್ನು ಸಿಂಪರಣೆ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಎಸ್, ನಾಟಿ ಮಾಡಿ 20 ದಿವಸ ಆದಮೇಲೆ ಒಂದು ಸಿಂಪರಣೆ ಕಂಪಲ್ಸರಿಯಾಗಿ ಕೊಡ್ರಿ. ಕ್ಲೋರೋಪೈರಿಪಸ್ 2 mg, ಕಾರ್ಬನ್ ಡೈಜಿಮ್ 1 g. ಸರ್, ಉಳನೇ ಇರಲ್ಲ ಸರ್, ಏನು ಕೊಡಬೇಕಲ್ಲಿ? ಏನು ಸುಮ್ಮನೆ ತುಂಬಾ ಚೆನ್ನಾಗಿರುತ್ತೆ ಜಮೀನು ಅವಾಗ ಕೊಡಬೇಕು? ಇಲ್ಲ, ಕಾಂಡ ಕುರಿತಕ್ಕಂಥ ಮೂತಿ ಹುಳು ಆ ಸಂದರ್ಭದಲ್ಲೇ ಮೊಟ್ಟೆ ಇಟ್ಟಿರ್ತತೆ. ಒಂದ್ಸಲ ಮೊಟ್ಟೆ ಇಟ್ಟು ಮರಿಯಾಗಿ ಒಳಗಡೆ ಹೋಯ್ತು ಅಂದ್ರೆ ನೀವು ಯಾವ ಔಷಧಿಗೂ ರಿಸಲ್ಟ್ ಕೊಡಲ್ಲ. ಅಲ್ಲಿಡ್ಬೇಕು, ಅದನ್ನ ನೀವು ವೈಜ್ಞಾನಿಕವಾಗಿ ತಿಳ್ಕೊಬೇಕು. ಅದೇ ತಿಳ್ಕೊಬೇಕಂತ ಯಾಕೆ ಕೊಡ್ಬೇಕಂದ್ರೆ ಅದು ವೈಜ್ಞಾನಿಕವಾಗಿ 25 ದಿವಸದಲ್ಲಿ ಮುಂಚಿತವಾಗಿ 20 ದಿವಸ 30 ದಿವಸದಲ್ಲಿ ಒಂದು ಸಿಂಪಡಣೆ ಕೊಟ್ಕೊಳ್ರಿ. ಈ ಕಾಂಡ ಕುರಿತಕ್ಕಂತ ಮೂತಿ ಹುಳು ಸಂಖ್ಯೆನೂ ಕಡಿಮೆ ಆಗುತ್ತೆ. ಅಂದ್ರೆ ನೀವು ಹೇಳ್ಬೇಕು, ಹೆಚ್ಚು ಕಡಿಮೆ ಒಂದು ತೆಂಡೆ ಹೊರಗೆ ಬಂದಾಗ ಎಲ್ಲ ಜೋಳ ತೆಂಡೆಗಳು ತೆಂಡೆಗೆ ಹೊರಗೆ ಬರ್ತಾವೆ, ಕಿತ್ತಿರೆ ಹಂಗೆ ಹೊರಗೆ ಬರ್ತವೆ, ಒಳಗೆ ನೋಡಿದ್ರೆ ಹುಳ ಇರ್ತೈತೆ. ಅವಾಗ ಸಿಂಪಡಣೆ ಮಾಡಕ್ಕೆ ಹೋದ್ರೆ ರಿಸಲ್ಟ್ ಬರೋದಿಲ್ಲ, ಅದು ಯಾವಾಗ ಹೋಗಿರುತ್ತೆ ಅಂದ್ರೆ 20 ದಿವಸಕ್ಕೆ ಮೊಟ್ಟೆ ಇಟ್ಟಿರ್ತೈತೆ. ಅದು ಅದಕ್ಕೆ ಮೊಟ್ಟೆನ ನಿಯಂತ್ರಣ ಮಾಡ್ಲಿಕ್ಕೆ ಕೊಟ್ಟರೆ ಅಂದ್ರೆ ಮತ್ತೆ ಮರಿಯಾಗ ಚಾನ್ಸಸ್ ಇರೋದಿಲ್ಲರಿ. ಅದು ಆಮೇಲೆ ನೀವು ಬೆಂಕಿ ರೋಗ ಚಾನ್ಸಸ್ ಕಾಣ್ತಿರ್ತೈತೆ. ಬೆಂಕಿ ರೋಗ ಕಾರ್ಬನ್ಡೈಜಮ್ ಕೊಟ್ಟರೆ ಬೆಂಕಿ ರೋಗ ಕಂಟ್ರೋಲ್ ಬರ್ತೀವಿ. ಎರಡು ಕಂಪಲ್ಸರಿ ಮಾಡ್ರಿ ಅಂತಕ್ಕಂಥದ್ದು ಇದನ್ನು ಮಾಡ್ತೀನಿ. ಇನ್ನೊಂದು ನಿಮಗೆ ರೈತರಿಗಾಗಿ ಸ್ಪಷ್ಟಪಡಿಸೋದು ಏನಂದ್ರೆ, ತೆಂಡೆ ಬರೋ ಗರ್ಭಾಂಕುರ ಸಂದರ್ಭದಲ್ಲಿ ಕಾಂಡ ಕವಚ ಎಲೆ ಮಚ್ಚು ರೋಗ ಜಾಸ್ತಿ ಆಗ್ತದೆ ವರ್ಷದ ವರ್ಷಕ್ಕೆ. ಕಂಪಲ್ಸರಿಯಾಗಿ ರೈತರು ಮಾರ್ಕೆಟ್ನೊಳಗೆ ಎಕ್ಸೋಕೋನಜಲ್ ಅಂತಿದೆ, ಕಾಂಟಾಫ್ ಕಾಂಟಾ ಪ್ಲಸ್ ಸಿಗ್ತದೆ, 2 ml ಪ್ರತಿ ಲೀಟ್ರಿಗೆ ನೀರಿಗೆ ಹಾಕಿ ಬುಡಭಾಗ ತುಂಬ ಚೆನ್ನಾಗಿ ನೆನೆಯ ರೀತಿ ಒಳಗೆ ನೆನೆಸಿ ಸಿಂಪಡಣೆ ಮಾಡಿ. ಬೇರೆ ಮೇಲ್ಭಾಗ ಮಾಡಬೇಡ್ರಿ, ಬುಡುಭಾಗ ನೆನೆಬೇಕು. ಯಾಕಂದ್ರೆ ಕಾಂಡದ ಕವಚ ಎಲೆ ಮಚ್ಚೆ ರೋಗದ ಲಕ್ಷಣ ಅದರ ಮೈಸೀಲಿ ಗುರುತಿ ಎಲ್ಲ ಬುಡುಭಾಗದಲ್ಲಿ ಇರ್ತದೆ. ಅದು ತುಂಬ ನೆನೆಯುವ ರೀತಿಯೊಳಗೆ ಮಾಡಿದ್ರೆ ಅಂದ್ರೆ ಕಾಂಡ ಕವಚ ಮಚ್ಚೆ ಎಲೆ ರೋಗ ಕಡಿಮೆ ಆಗುತ್ತೆ. ಆ ಸಂದರ್ಭ ಸ್ವಲ್ಪ ದಾಟ್ತೀವಿ ಅಂತಂದ್ರೆ ನಿಮಗೆ ಕಂದುಜೀಗಿ ಹುಳ ಕೂಡ ಕಂಡು ಬರಬಹುದು. ಕಂದುಜೀಗಿ ಹುಳ ಕಂಡು ಬಂತಂದ್ರೆ ಇಮಿಡಕ್ಲೋಪಿಡ್ ಅಂತ ಮಾರ್ಕೆಟ್ನಾಗ ಇದೆ, 1/2 ml ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಆ ರೋಗನ ಯಶಸ್ವಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ತೆನೆ ಬರೋ ಹಂತದಲ್ಲಿ ಏನಾದರೂ ಇತ್ತಂದ್ರೆ ಸ್ವಲ್ಪ ಬೋರಾನ್ ಬೇಸ್ಡ್ ಪ್ಲಸ್ ಅಮಿನೋಸ್ ಅಂತಕ್ಕಂಥದ್ದು ಅಂದರೆ ಕೊಟ್ಟರೆ ಕಾಳು ಚೆನ್ನಾಗಿ ಕಟ್ತವೆ, ಅದನ್ನು ಬೋರಾನ್ ಪ್ಲಸ್ ಅಮಿನೋಸ್ ಅಂತಕ್ಕಂಥ 2 g ಪ್ರತಿ ಲೀಟ್ರಿಗೆ ಹಾಕಿ ಸಿಂಪಡಣೆ ಕೊಡ್ರಿ, ಕಾಳು ತುಂಬ ಚೆನ್ನಾಗಿ ಕಟ್ತೈತೆ. ಇದನ್ನು ಮಾಡಿದ್ರಿ ಅಂತಂದರೆ ನಿಮ್ಮ ಭತ್ತದ ಇಳುವರಿ ತುಂಬ ಚೆನ್ನಾಗಿ ಪಡೀಲಿಕ್ಕೆ ಸಾಧ್ಯತೆ. ಈ ಎಲ್ಲ ಬದಲಾವಣೆಗಳು ಬಂದರೆ ಉತ್ತಮವಾದಂಥ ಇಳುವರಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ರೈತರಿಗೆ. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಾಗಿತ್ತು ಅಂತಂದರೆ, ಆಯಾ ಸಂದರ್ಭದಲ್ಲಿ ಭಾಳಷ್ಟು ಬರ್ತವೆ, ಇದಂತೆಲ್ಲ ಹೊರತುಪಡಿಸಿ ಭಾಳಷ್ಟು ರೋಗಗಳಿದ್ದಾವೆ, ಭಾಳಷ್ಟು ಕೀಟಗಳಿದ್ದಾವೆ, ತೆನೆ ತಿಗಣೆ ಇದೆ, ಭಾಳಷ್ಟು ಇದೆ, ಭಾಳಷ್ಟು ಕೀಟಗಳು ಬರ್ತವೆ ಇಲ್ಲ ಅಂತೆಲ್ಲ. ಬಟ್ ಆ ಸಂದರ್ಭಕ್ಕೆ ಕಾಂಡಕುರಿ ಹುಳ ಇದೆ, ಕಾಂಡಕುರಿ ಹುಳ ಜೊತೆಗೆ ಲೀಫ್ ಹೋಲ್ಡರ್ ಅಂತ ಎಲೆ ಮಾಡಿಸ್ತಕ್ಕಂಥ ಗರಿ ಹುಳ ಇದೆ, ಕೇಸ್ ವರ್ಮ್ ಇದೆ, ಭಾಳಷ್ಟು ಇದಾವೆ, ಕೀಟಗಳಿದ್ದಾವೆ, ರೋಗಗಳಿದ್ದಾವೆ. ಬೆಂಕಿ ಯಾಕಂದ್ರೆ ಇತ್ತೀಚೆಗೆ ನಮ್ಮ ಭಾಗದಲ್ಲಿ ನಿಮಗೆ ಬ್ಯಾಕ್ಟೀರಿಯಲ್ ದುಂಡಾಣು ಎಲೆ ಚುಕ್ಕಿ ರೋಗ ಜಾಸ್ತಿ ಬರ್ತಾ ಇದೆ. ಎಲೆ ಮೇಲಿಂದ ತುದಿ ಒಣಕೆ ಅಂತ ಬರ್ತಾ ಇದೆ, ವಿ ಆಕಾರದಲ್ಲಿ ಒಣಕೆ ಅಂತ ಬರ್ತದೆ, ಅದು ಮಳೆಗಾಲದಲ್ಲಿ ಹೆಚ್ಚಿರ್ತದೆ. ಆ ರೋಗಕ್ಕೆ ನೀವು ಬಂತು ಅಂತಂದರೆ ಲಕ್ಷಣಗಳು ಗೊತ್ತಾಗ್ತವೆ. ಬಟ್ ನೀವೇನಾದ್ರು ಸಮಸ್ಯೆ ಇತ್ತಂದ್ರೆ ನೇರವಾಗಿ ನನಗೆ ನನ್ನ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೂಡ ಹೌದು, ವಾಟ್ಸಪ್ ನಂಬರ್ ಕೂಡ ಹೌದು. ಭಾಳ ರೈತರು ನೇರವಾಗಿ ವಾಟ್ಸಪ್ ಮುಖಾಂತರ, ಬರೀ ಫೋನ್ ಮಾಡಬೇಡ್ರಿ, ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ನಾನು ವಾಟ್ಸಪ್ನಲ್ಲೇ ಉತ್ತರ ಕೊಡ್ತೀನಿ, ನಾನು ಮಾಹಿತಿ ಕೊಟ್ಟಿರ್ತೀನಿ ಏನು ಮಾಡಬೇಕು ಅಂತ. ಆ ನೇರವಾಗಿ ಆ ಮಾಹಿತಿನ ಉಪಯೋಗ ಮಾಡ್ಕೊಳ್ಳಿ. ಈಗ ಬಹಳಷ್ಟು ಮಾಹಿತಿನ ನೀವು ನೀಡಿದ್ದೀರಿ. ಒಂದು ತಳಿ ಬದಲಾವಣೆ ಮಾಡಲೇಬೇಕು. ಹೌದು, ನಿಜ ಆಗಬೇಕು. ಈಗ ಒಂದು ತಳಿಯನ್ನು ಬೆಳೆದಿರ್ತೀವಿ, ಮುಂದಿನ ಬೆಳೆಯಾಗಿ ಎರಡನೇ ಬೇರೆ ಅನ್ನೋದು ತಳಿ, ಮತ್ತೆ ಪುನಃ ಅದೇ ತಳಿಯನ್ನು ಬೆಳಿಬಹುದಾ? ಅದಕ್ಕೆ ನಾನೇನು ಹೇಳಿದೆ, ತಳಿ ಬದಲಾವಣೆ ಬಹಳ ಮುಖ್ಯ ಅಂತ ನಾ ಹೇಳಿದೆ. ಈಗ ಒಂದು ತಳಿ ಬೆಳೆದಿರಿ, ಈ ಚೆನ್ನಾಗಿ ಮುಂತೆ ಚೆನ್ನಾಗಿ ಬಂತೇಳಿ ಮತ್ತೆ ಅದೇ ತಳಿನ ಅದೇ ಜಾಗಕ್ಕೆ ಹಾಕೋದನ್ನ ಬೇಡ ಅಂತ. ಮತ್ತೆ ಬೇರೆ ಇರತಕ್ಕಂಥ ಅದೇ ಜಾತಿಯೊಳಗೆ, ಈಗ ಮಿನಿಲಾಂಗ್ ಬೆಳೆದ್ರೆ ಹೋದ ಸಲ ನಿಮ್ಮ ಏರಿಯಕ್ಕೆ 1001 ಬೆಳೀರಿ, ಅದೇ ಮಧ್ಯಮ ಗಾತ್ರದ, ಇಲ್ಲ BR 2625 ಅಂತಂದ್ರೆ ಬೆಳೀರಿ. ಹಾಗೆ ಸ್ವಲ್ಪ ತಳಿಗಳಲ್ಲೇ ಬದಲಾವಣೆ ಮಾಡ್ಕೊಳ್ರಿ. ಯಾಕಂದ್ರೆ ತಳಿ ನೀವು ವರ್ಷ ಪೂರ್ತಿ ಅದೇ ತಳಿಗಳನ್ನ ಹಾಕಿ ಸೀಸನ್ ಬಳಸೋದ್ರಿಂದ ಡಿಪ್ರೆಷನ್ ಅಂತ ಹೇಳ್ತೀವಿ, ಅಂದ್ರೆ ಇಳುವರಿ ಕಡಿಮೆ ಆಗ್ಲಿಕ್ಕೆ ಅದು ಕೂಡ ಕಾರಣ ಆಗ್ತಾ ಹೋಗ್ತದ್ರಿ. ಆ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ತಳಿ ಬದಲಾವಣೆ ಬಹಳಷ್ಟು ಮುಖ್ಯ ಅಂತಕ್ಕಂಥದ್ದು ನಿಮಗೆ ಅನುಕೂಲ ಆಗ್ತದೆ ದೃಷ್ಟಿಯಿಂದ. ಇವು ಬಹಳ ಮುಖ್ಯ. ಅಂದ್ರೆ ನಾನು ಹೇಳೋದೇನಂದ್ರೆ, ಸಮಗ್ರ ಪೀರೆ ನಿರ್ವಹಣೆಯ ತಂತ್ರಜ್ಞಾನಗಳಿಲ್ಲ, ಇವುಗಳನ್ನೆಲ್ಲ ಬಳಸಿದ್ರಿ ಅಂತಂದ್ರೆ ನಿಮಗೆ ಉಪಯುಕ್ತ ಆಗ್ತದೆ ಅಂತಕ್ಕಂಥದ್ದು ಒಂದೊಂದು ವಿಚಾರ. ಸಮಗ್ರ ಪೀಡೆ ನಿರ್ವಹಣೆ ಅಂದ್ರೆ ಕೇವಲ ಬರೀ ಔಷಧಿ ಸಿಂಪಡಣೆ ಅದಕ್ಕೊಂದೇ ಸೀಮಿತ ಅಲ್ಲ, ಮಾಡೋದಷ್ಟೇ ಅಲ್ಲ, ಅಲ್ಲ ಕೃಷಿ ಕ್ರಮಗಳಲ್ಲಿ ಬದಲಾವಣೆ. ಈಗೇನು ಹೇಳ್ತೋಬೇಕಾದ್ರೆ ನಾವು ಹೇಳ್ಬೇಕಾದ್ರೆ ಸಮಗ್ರ, ನಾವು ಹೇಳ್ಬೇಕಾದ್ರೆ ಸಮಗ್ರ, ಈಗ ನಾನು ಹೇಳ್ತಕ್ಕಂಥ ಕ್ರಿಯೆಗಳೆಲ್ಲವೂ ಸೇರ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಸಮಗ್ರ ಬೆಳೆ ನಿರ್ವಹಣೆ ಆಗ್ಬಿಡ್ತದೆ. ಈಗ ನಾನು ಹೇಳಿದ್ ಬರೀ ಕೀಡೆ ಪೀಡೆಗೆ ಮಾತ್ರ ಸೀಮಿತ ಆಗ್ಲಿಲ್ಲ, ಕೆಲವು ಬದಲಾವಣೆಗಳು ಸಮಗ್ರ ಬೆಳೆ ನಿರ್ವಹಣೆ ಆಗ್ಬಿಡ್ತದೆ. ಅದು ಬಹಳ ಮುಖ್ಯ. ಈಗ ಯಾಕಂದ್ರೆ ಮನುಷ್ಯನ ಆರೋಗ್ಯ, ಬೆಳೆ ಬೆಳವಣಿಗೆ, ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಸಮಗ್ರ ಪೀರಿ ನಿರ್ವಹಣೆ ಅಂದ್ರೆ ಅದರ ಒಂದು ಭಾಗ ಅಷ್ಟೇ. ಬೆಳೆ ನಿರ್ವಹಣೆ ಬಹಳ ಮುಖ್ಯ, ಆರೋಗ್ಯ ಬಹಳ ಮುಖ್ಯ. ನಾನು ಅದಿನ್ನೊಂದು ನಿಮಗೆ ರೈತರಿಗೆ ಬಹಳಷ್ಟು ಮನವರಿಕೆ ಮಾಡ್ಕೊಳ್ತೀನಿ, ಎಸ್ಪೆಷಲಿ ಈ ಸೌತ್ ಕರ್ನಾಟಕ ಕಡೆ, ಈ ದಕ್ಷಿಣ ಕರ್ನಾಟಕ ಕಡೆ ಕೆಲವು ಪದ್ಧತಿಯಲ್ಲಿ ಭತ್ತ ಬೆಳೀತಕ್ಕಂಥ ಪದ್ಧತಿ ಸ್ವಲ್ಪ ವ್ಯತ್ಯಾಸ ಇದಾವೆ. ಉತ್ತರ ಕರ್ನಾಟಕ ಕಡೆ ಹೋದ್ರೆ ನಾವು ನಾಟಿ ಮಾಡಿದ ಮೇಲೆ, ಯೂಶುವಲ್ ಆಗಿ ನಾವು ನಾಟಿ ಮಾಡಿದ ಮೇಲೆ ಪ್ರತಿ 10-12 feet ಅಂದ್ರೆ 12 feet ನಾಟಿ ಮಾಡಿದ ತಕ್ಷಣ 1.5 feet ಸಾಲ ತೆಗಿತೀವ್ರಿ. ಸಾಲ ತೆಗಿತಕ್ಕಂಥ ಕ್ರಿಯೆ ಅಂತ ನಾವು ಹೇಳ್ತೀವಿ, ಸಾಲ ತೆಗೆಯೋದು ಕ್ರಿಯೆ. ಅದ್ ನಾಟಿ ಮಾಡಿ 1-3 days ಸುತ್ತ ತೆಗೆದು ಬಿಡ್ತಾರೆ. ಯಾಕೆ ತೆಗಿಬೇಕು ಸಾಲನ್ನ? ಬಹಳಷ್ಟು ಪ್ರಶ್ನೆ ಕೇಳ್ತಿರ್ತಾರೆ, ಯಾಕೆ ಸರ್ ತೆಗೆದಾರ ಉತ್ತರ ಕೈಕರಕ್ಕೆ, ನೀವು ದಕ್ಷಿಣ ಕರ್ನಾಟಕ ಆ ಕಡೆ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಹಿಂಗ್ಯಾಕೆ ತೆಗೆದಾರ ಸರ್, ಇವು ಸಸಿ ಕಡಿಮೆ ಆಗ್ಲಿಲ್ವಾ? ಬಹಳಷ್ಟು ಸಸಿ ಪ್ರತಿ 12 ಅಡಿಗೆ ಒಂದು ಅರ್ಧದಡಿ ಸಾಲ ಎತ್ತಾರೆ. ಅಂದ್ರೆ ಅದನ್ನ ನಾವು ಕರಿಬೇಕಾದ್ರೆ ಆ ರೋ ಸಿಸ್ಟಮ್ ಕಂಪ್ಲೀಟ್ ರೋ ಟೈಪ್ ತೆಗಿತಾರೆ ಅದನ್ನ. ಪೂರ್ವ ನಾವು ದಕ್ಷಿಣಾಭಿಮುಖವಾಗಿ ಉತ್ತರ ದಕ್ಷಿಣಾಭಿಮುಖವಾಗಿ ತೆಗಿತೀವಿ, ಯಾಕಂದ್ರೆ ಪೂರ್ವಮುಖವಾಗಿ ಏನಾದರೂ ಗಾಳಿ ಬೆಳಕು ಸೂರ್ಯನ ಕಿರಣ ಬಿತ್ತಿ ಅಂದ್ರೆ ಆ ಸುತ್ತ ಒಳಗಡೆ ಪಸರಿಸಿದ ಯಾವ ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಇರ್ತದೆ, ತೆಂಡೆ ಜಾಸ್ತಿ ಬರ್ತದೆ, ಬೆಳಕು ಚೆನ್ನಾಗಿ ಬೀಳುತ್ತದೆ, ತೆಂಡೆ ಜಾಸ್ತಿ ಬರುತ್ತೆ ಅನ್ನೋ ದೃಷ್ಟಿಯಿಂದ, ಕೀಟಗಳ ಹಾವಳಿ ಕಡಿಮೆ ಇರ್ತದೆ ಅನ್ನೋ ದೃಷ್ಟಿಯಿಂದ, ರೋಗಗಳ ಸಮಸ್ಯೆ ಕಡಿಮೆ ಇರ್ತದೆ ಅನ್ನೋ ದೃಷ್ಟಿಯಿಂದ ಅದು ಬಹಳಷ್ಟು ಅನುಕೂಲ. ಅಲಿವೇಸ್ ಫಾರ್ಮೇಷನ್ ಅಂತ ಕರೀತಾರೆ, ಟೆಕ್ನಿಕಲ್ ಯು ಕ್ಯಾನ್ ಕಾಲ್ ಇಟ್ ಅಲಿವೇಸ್ ಫಾರ್ಮೇಷನ್ ಅಂತ. ಈ ಪದ್ಧತಿ ಇನ್ನೂ ಇಲ್ಲ. ನಾನು ರೈತರು ಬದಲಾಗ್ತದ್ರೆ ಎಲ್ಲಿ ಬದಲಾಗ್ತದ್ರಿ? ಮಧ್ಯಮ ಗಾತ್ರದ ತಳಿಗಳಿಗೆ ಬಿಟ್ಟು ಸಣ್ಣ ಭತ್ತದ ತಳಿಗಳು ಬೆಳೆಯಕ್ಕೆ ಶುರು ಮಾಡ್ಕೊಂಡಿರಿ, ಅಲ್ಲಿ ಬದಲಾಗಿದ್ದಾರೆ. ಈಗ ಹೇಳಿದ್ರೆ ಸರ್ ನಾನು RNR ಹಾಕ್ಬಿಟ್ಟಿನಿ ಸರ್ 1505, ನಿಮ್ಮ ಏರಿಯಕ್ಕೆ ಸೂಕ್ತ ಇಲ್ಲ ಇನ್ನು, ಹಾಕಿದೀವಿ ಸರ್ ಮತ್ತೆ ತಳಿ ಬದಲಾವಣೆ ಆಯ್ತಂದ್ರೆ ಮತ್ತೆ ನೀವು ಕೆಲವು ಬದಲಾವಣೆಗಳು ಮಾಡ್ಕೊಳ್ಬೇಕಲ್ಲ ತಳಿಗೆ ಅನುಗುಣವಾಗಿ, ಯಾಕಂದ್ರೆ ಕೆಲವು ಸೂಕ್ಷ್ಮ ಗುಣಗಳಿದ್ದಾವೆ ತಳಿಯಲ್ಲಿ ರೋಗ ತಡ್ಕೊಳ್ಳೋಕಂತ ಒಂದು ಗುಣ ಇಲ್ಲ, ಅದಕ್ಕೆ ಅದರಲ್ಲೂ ಕೂಡ ಬದಲಾವಣೆ ಆಗಬೇಕು. ಒಂದೇ ಬದಲಾವಣೆ ಮತ್ತೆ ಅದ್ರ ಜೊತೆಗೆ ಕೆಲವು ಬದಲಾವಣೆಗಳು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಕೂಡ ಅಲಿವೇಸ್ ಫಾರ್ಮೇಷನ್ ಸಾಲ ತೆಗಿತಕ್ಕಂಥ ಕ್ರಿಯೆಗಳು ಅಂತಲ್ಲಿ ಬರಬೇಕಾಗ್ತದೆ. ಗಂಗಾವತಿ ಸೋನ ಹಾಕಿನ ಸರ್, ಗಂಗಾವತಿ ಸೋನ ಸಣ್ಣ ಭತ್ತದ ಒಂದು ಜಾತಿ, ಉತ್ತರ ಕನ್ನಡ ಕಡೆ ಫೇಮಸ್, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಉಷ್ಣಾಂಶನೇ ಬೇರೆ, ಆ ಉಷ್ಣಾಂಶ ಇಲ್ಲಿ ಆಗೋದಿಲ್ಲ. ಅಲ್ಲಿ ಹೇಳ್ಬೇಕಾರೆ ನಾ ಹೇಳ್ತೀನಿ, ನಾನು ಮೂಲತಃ ಉತ್ತರ ಕರ್ನಾಟಕದವ, ನಾನು ಬಳ್ಳಾರಿಯವ, ಅಲ್ಲಿ ನಾವು ಹೇಳ್ಬೇಕಾರೆ ಋತು ಹೇಳ್ಬೇಕಾರೆ ನನಗೊಂದು ಬೇಸಿಗೆ ಕಾಲ ಸರ್, ಇನ್ನೊಂದು ನಮ್ಮ ಊರಲ್ಲಿ ಅತಿ ಬೇಸಿಗೆ ಕಾಲ ಸರ್. ಬೇಸಿಗೆ ಕಾಲ ಅಂದ್ರೆ 38 ಡಿಗ್ರಿ ಇರುತ್ತೆ ಸರ್, ಅತಿ ಬೇಸಿಗೆ ಅಂತ 44 ಡಿಗ್ರಿಗೆ ಹೋಗುತ್ತೆ ಸರ್ ನಾವು ಅಂತ ಹೇಳ್ತೀವಿ. ಬಟ್ ಅಲ್ಲಿ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಈ ಸ್ಥಳಕ್ಕೆ ಅನುಕೂಲ ಆಗುವಂತಹ, ಈ ವಾತಾವರಣಕ್ಕೆ ಸೂಕ್ತವಾಗುವಂತಹ, ಹಾಗೇನೆ ಈ ಹಂಗಾಮಿಗೆ ಸೂಕ್ತವಾದ ತಳಿಗಳನ್ನ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರು ಕೂಡ ಚೆನ್ನಾಗಿ ಬರ್ತದೆ ಅಂತಂದ್ರೆ ಎಲ್ಲ ಸೀಸನ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತಲ್ಲ, ಅದಕ್ಕೂ ಕೂಡ ಕೆಲವು ಬದಲಾವಣೆಗಳು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ರೈತರು ಅಂತ. ಇನ್ನು ಮುಖ್ಯವಾಗಿ ಏನು ಸಮಸ್ಯೆಗಳನ್ನ ಈ ಕ್ಷೇತ್ರದಲ್ಲಿ ನೀವು ಪ್ರಮುಖವಾಗಿ ಕಾಣ್ತೀರಿ ಭತ್ತದ ಬೆಳೆ ಕ್ಷೇತ್ರದಲ್ಲಿ? ಹಾಗೆ ನಾನು ಹೇಳಿದಾಗೆ ಇಲ್ಲಿ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ಅಂದ್ರೆ ತಳಿಗಳ ಆಯ್ಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತಾ ಇದ್ದಾರೆ. ಒಂದು ಅಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು, ನಾನು ಎಸ್ಪೆಷಲಿ ಮತ್ತು ಬೀಜ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಉತ್ತಮವಾದಂಥ ಕ್ವಾಲಿಟಿ ಬೀಜನ ಆಯ್ಕೆ ಮಾಡ್ಕೊಳ್ತಿಲ್ಲ, ಆಯ್ಕೆ ಮಾಡಿಕೊಂಡ್ರೂ ತಮಗೆ ಬೇಕಾದಂಥ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು. ಆಗಲೇ ಹೇಳಿದೆ, ಯಾರೇ ಏನೇ ಕೊಡಲಿ ಉತ್ತಮ 100% ಪ್ಯೂರ್ ಸೀಡ್ ರೈತರೇ ಮಾಡ್ಕೊಳ್ಬೇಕು ಅಂತ, ಅಲ್ಲಿ ಬದಲಾವಣೆ ಬರಬೇಕು ಅನ್ನೋದು. ಉಪ್ಪು ನೀರಿನ ದ್ರಾವಣೋಪಚಾರ ಮಾಡ್ತಾ ಇಲ್ಲ, ಮಾಡಿಬಿಟ್ಟೆ ಅದನ್ನು ಬಳಸಬೇಕು ಅನ್ನೋದು. ಬೀಜೋಪಚಾರ ಮಾಡ್ತಾ ಇಲ್ಲ, ರೈತರು ಕೆಲವು ಪ್ಯಾಕೆಟ್ ಕೊಡ್ತಾರೆ, ಸುಮ್ಮನೆ ಪ್ಯಾಕೆಟ್ ತಂದುಬಿಟ್ಟು ಇಟ್ಬಿಡ್ತಾರೆ, ಬಟ್ ಅದು ಉಪಯೋಗ ಆಗಲ್ಲ. ಅದನ್ನು ಉಪಯೋಗಚಾರ ಮಾಡಬೇಕು, ಅದು ಬೀಜೋಪಚಾರ ಕಾರ್ಬನ್ ಡೈಆಕ್ಸೈಡ್ ಉಪಚಾರ ಮಾಡಿದ್ರೆ ಬದಲಾವಣೆ ಬೇಕು, ಅದು ಆಗಬೇಕು ಅಂತಕ್ಕಂಥದ್ದು. ನೀರು ನಿರ್ವಹಣೆಯಲ್ಲಿ ಭಾಳಷ್ಟು ಬದಲಾವಣೆ ಬರಬೇಕು. ನೀರು ಇದೆ ಅಂತ ನಿಲ್ಲಿಸೋದ್ರಿಂದ ನಿಮಗೆ ಭತ್ತಕ್ಕೆ ಅವಶ್ಯಕತೆ ಇರೋದಿಲ್ಲ, ತೆಂಡೆ ನಿಮಗೆ ಬರೋದಿಲ್ಲ. ತೆಂಡೆ ಬರಲಿಲ್ಲ ಅಂತಂದ್ರೆ ಅದು ಕಾಳು, ತೆಂಡೆಗಳೇ ಬರಲಿಲ್ಲ ಅಂತಂದ್ರೆ ಕಾಳು, ನಿಮಗೆ ತೆಂಡೆಗಳೇ ಡಿಸ್ಇನ್ ಫ್ಯಾಕ್ಟರ್ಸ್. ಹೌದು, ನಿಮಗೆ 92 ಇಕ್ಕಳು ಬರಬೇಕು ಅಂದ್ರೆ ಅಂತ ಜಾಗದಲ್ಲಿ ಬರೀ 25. ನೀವು ನೋಡ್ಕೊಳ್ಳಿ ರೈತರಿಗೆ ನಾನು ಭಾಳಷ್ಟು ಹೇಳ್ತೀನಿ, ನಿಮ್ಮ ತೆಂಡೆಗಳನ್ನ ನೋಡ್ಕೊಳ್ಳಿ, ಕೆಪಾಸಿಟಿ ನೋಡ್ಕೊಳ್ಳಿ, ಎಷ್ಟಿದೆ ತೆಂಡೆ ಅನ್ನೋದ್ರ ಮೇಲೆ. ಸಸಿಗಳ ಸಂಖ್ಯೆ ಮೇಂಟೈನ್ ಮಾಡ್ತಾ ಇಲ್ಲ, ಒಂದು ಚದರಡಿಗೆ 30-50 ಬರಬೇಕು ಅನ್ನೋದು 50 ಬರ್ತಾ ಇಲ್ಲ. ಯಾಕಂದ್ರೆ ಹೇಳ್ತಾರೆ ಲೇಬರ್ ಕಾಸ್ಟ್ ಇದೆ ಸರ್, ನಾಟಿ ಮಾಡೋರು ಮಾಡಲ್ಲ. ಬಟ್ ಸ್ವಲ್ಪ ನಿಂದಿಸಿ, ಸ್ವಲ್ಪ ಹೊತ್ತು ಕೊಟ್ಟು ನಾಟಿ ಮಾಡಬೇಕಾದ್ರೆ ನಿಲ್ಸ್ಕೊಂಡು ನಿಂದಿಸಿ ರೈತರು ಸ್ವಲ್ಪ ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ಒಂದು, ಅದನ್ನು ಕಾಪಾಡಿ. ಯಾಕಂದ್ರೆ ಅವು ಡಿಸಿಷನ್ ಫ್ಯಾಕ್ಟರ್, ತೆಂಡೆಗಳ ಮೇಲೆ ಡಿಸೈಡ್ ಬೀಳ್ತೈತಿ ಅದು ಅಂತಕ್ಕಂಥದ್ದು. ಈ ಸಂದಿಗ್ಧ ಹಂತಗಳು ಈ ಭತ್ತದ ಬೆಳೆಯಲ್ಲಿ, ಆ ಸಂದಿಗ್ಧ ಹಂತಗಳಲ್ಲಿ ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ ನಿಮ್ಮ ಗಮನಕ್ಕೆ ಬಂದ ಹಾಗೆ? ನನಗೆ ಸಂದಿಗ್ಧ ಹಂತಗಳು ಅಂತಂದ್ರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ, ಸ್ಟಾರ್ಟಿಂಗ್ನಲ್ಲೇ ಕೊರತೆ ಕಂಡು ಬರ್ತಕ್ಕಂಥದ್ದು ಜಿಂಕ್ ಕೊರತೆ ಕಂಡು ಬರ್ತದೆ. ಯಾಕಂದ್ರೆ ಇಲ್ಲಿ ಮೋಸ್ಟ್ಲಿ ಕಾಲೆ ನೀರು, ಹರಿಯ ನೀರು ಇರೋದ್ರಿಂದ ಏನಾಗ್ತದೆ, ಕೆಲವು ಜಮೀನುಗಳಲ್ಲಿ ನೀರು ಬಿಡಬೇಕಂತ ಇಲ್ಲ, ಅವಪಾಲವೇ ಒಬ್ಬ ನೀರು ಹೋಗ್ತಾನೆ ಇರ್ತವೆ. ಅಂತಲ್ಲಿ ಭಾಳ ಕಷ್ಟ ಆಗ್ತದೆ. ಅಂದ್ರೆ ಕೆಲವು ಬದಲಾವಣೆಗಳು ಮಾಡ್ಕೊಳ್ಬೇಕು. ಅಂತರ ಗೊಬ್ಬರ ನಾವು ಹೇಳಿಕಂತ ಗೊಬ್ಬರ ಫ್ಯಾಕ್ಟರಿ ವರ್ಕೌಟ್ ಆಗಲ್ಲ ಅಲ್ಲಿ. ಅಂತರ ಗೊಬ್ಬರದ ಏನಾಗುತ್ತೆ, ಸ್ಪ್ಲಿಟ್ ಆಗಿ ಕೊಡಬೇಕಾಗುತ್ತೆ, ಹಂತವಾಗಿ ಕೊಡಬೇಕಾಗುತ್ತೆ ಒಂದು ಬದಲಾವಣೆ ಬರಬೇಕು. ಅಂತ ಜಾಗದಲ್ಲಿ ಸೂಕ್ತವಾದಂತ ತಳಿಗಳಿಗೆ pH ಜಾಸ್ತಿ ಆಗಿರ್ತದೆ, ರಸರ ಜಾಸ್ತಿ ಆಗ್ಬಿಟ್ಟಿರ್ತದೆ, ಕ್ಷಾರ ಹೋಗ್ಬಿಟ್ಟಿರ್ತಾವೆಲ್ಲ. ಕ್ಷಾರ ಅಂದ್ರೆ pH ಅಬೌ 8.5 ಇರ್ತದೆ, ವಿನಿಯಮ್ ಗೊತ್ತೇ ಆಗೋದಿಲ್ಲ. ಅದು ಈ ವಿನಿಯಮ್ ಸೋಡಿಯಂ ಕ್ಲೋರೈಡ್ಸ್ ಅಂತ ನಾವು ಏನ್ ಹೇಳ್ತೀವಿ, ಆ ಸೋಡಿಯಂ ಎಲ್ಲ more than 50% ಜಾಸ್ತಿ ಹೋಗ್ಬಿಟ್ಟಿರ್ತದೆ. ಅಂಥದ್ರಲ್ಲಿ ಜಿಪ್ಸಮ್ ಬಳಕೆ ಬೇಕಾಗುತ್ತೆ ಅವರಿಗೆ, ಕ್ಷಾರ ಅಂತ ಹೋದಾಗ. ಚೌಳು ಇರ್ತಕ್ಕಂಥವ್ರಿಗೆ ಅವರಿಗೆ ಕಕ್ಲಿಸ್ಟ್ ಡ್ರೈನೇಜ್ ಸಿಸ್ಟಮ್ ಬೇಕಾಗುತ್ತೆ, ಅವು ಯಾವಾಗ ಗೊತ್ತಿರೋದಿಲ್ಲ, ಬಳಕೆ ಆಗುತ್ತಿಲ್ಲ, ಅವು ಬದಲಾವಣೆ ಬರಬೇಕು. ಇಲ್ಲಿ ಚೌಳು ಮಣ್ಣಿದೆಯೋ, ಕ್ಷಾರ ಮಣ್ಣಿದೆಯೋ, ನಮ್ದು ಆಮ್ಲೀಯ ಮಣ್ಣಿದೆಯೋ, ಎಲ್ಲ ತಿಳ್ಕೊಳ್ಬೇಕಾಗ್ತದೆ, ವೈಜ್ಞಾನಿಕವಾಗಿ ತಿಳ್ಕೊಬೇಕು. ಅದರ ಆಧಾರದ ಮೇಲೆ ಬಳಕೆ ಮಾಡ್ಕೋಬೇಕಾಗಿ. ಜಿಪ್ಸಮ್ ಬಳಸ್ರಿ ಅಂತಾರೆ, ಚೌಳು ಮಣ್ಣಿಗೆ ನಾನು ಹೇಳ್ತಿರ್ತೀನಿ, ಚೌಳು ಮಣ್ಣಿಗೆ ಅವಶ್ಯಕತೆ ಇಲ್ಲ, ಜಿಪ್ಸಮ್ ಕ್ಷಾರ ಮಣ್ಣಿಗೆ ಬೇಕು ಅಂತಕ್ಕಂಥದ್ದು. ಎಲ್ಲ ಸುಮ್ಮನೆ ಜಿಪ್ಸಮ್ ಹಾಕ್ರಿ, ಜನೋ ಜಿಪ್ಸಮ್ ಹಾಕ್ತೀನಿ ಸರ್, ಬಟ್ ಅದನ್ನು ತಿಳ್ಕೊಬೇಕು, ವೈಜ್ಞಾನಿಕವಾಗಿ ಎಲ್ಲಿ ಹಾಕಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಬೇಕು ಅವಶ್ಯಕತೆ ಇದೆ. ಇದನ್ನು ಮಾಡಬೇಕು ಅಂತ ಕಂಪಲ್ಸರಿ ಜಿಂಕ್ ಬಳಸ್ತಾ ಇಲ್ಲ, ಸಂಗೀತ ಪರಿಸ್ಥಿತಿಯಲ್ಲಿ ಜಿಂಕ್ ಅವಶ್ಯಕತೆ ಇರುತ್ತೆ, ಬಳಸ್ತಾ ಇಲ್ಲ. ಬೇಕೇ ಬೇಕು ಈ ಜಾಗಕ್ಕೆ, ಬೇಕೇ ಬೇಕು ಪ್ರತಿ ಬೆಳೆಗೂ ಬೇಕು, ಪ್ರತಿಯೊಂದು ಬೆಳೆಗೂ. ಒಂದ್ ಸಲ ಹಾಕಿದ್ರೆ 3 ಬೆಳೆಗೆ ಬೇಕಿಲ್ಲ ಅಂತಕ್ಕಂಥ, ಒಂದ್ ಬೆಳೆಗೆ ನೀವು ಹಾಕಿದ್ರೆ. ಬಟ್ ಈಗ ಕೊರತೆ ಕಾಣುತ್ತಿರಿಂದ ಹಾಕೋದು ಉತ್ತಮ, ಕನಿಷ್ಠ 8 kg/acre ನಾನು ಬಳಸಿ ಅಂತ. ನಾನಾಗಲೇ ಹೇಳಿದೆ, ತೆಂಡೆ ಬರ್ತಕ್ಕಂಥ ಸಂದರ್ಭದಲ್ಲಿ, ತೆಂಡೆ ಬರೋ ಸಂದರ್ಭದಲ್ಲಿ ಏನಾದರೂ ಇದ್ರೆ ಜಾಸ್ತಿ ನೀರು ನಿಲ್ಲಿಸ್ಬೇಡಿ ಅಂತಕ್ಕಂಥದ್ದು, ಜಾಸ್ತಿ ನೀರು ನಿಲ್ಲಿಸ್ಬೇಡಿ. ಆ ಸಂದರ್ಭದಲ್ಲಿ ಎರಡು ಮೂರು ಸಮಸ್ಯೆಗಳು ಜಾಸ್ತಿ ಬರ್ತವೆ, ಬಂದ ಮೇಲೆ ಬೇಕಾದ್ರೆ ನಿಲ್ಲಿಸ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಅಂದರೆ ಕಾಂಡಕವಚ ಎಲೆ ಮಚ್ಚು ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಅದಕ್ಕೆ ಸಿಂಪರಣೆ ರೈತರಲ್ಲಿ ಏನಂತಂದ್ರೆ ಸಿಂಪರಣೆ ಬರೀ ಮೇಲ್ಗಡೆ ಮುಖವಾಗಿ ಮೇಲ್ಮುಖ ಕೊಟ್ಕಂತ ಸಿಂಪರಣೆ ಮಾಡಿ ಕಲ್ತ್ಬಿಟ್ಟಿದ್ದಾರೆ. ಸಮಸ್ಯೆ ಎಲ್ಲಿದೆ ಬೇಕಿಲ್ಲ, ಬಟ್ ಮೇಲ್ಗಡೆ ಒಣಗಿದಂಥ ರೀತಿಯೊಳಗೆ ಕಾಣುತ್ತೆ ಅದು. ಬಟ್ ಸಮಸ್ಯೆ ಇರ್ತಕ್ಕಂಥದ್ದು ಬುಡಭಾಗದಲ್ಲಿ ಇರ್ತದೆ. ಸಿಂಪರಣೆ ಬುಡಭಾಗ ಔಷಧಿಗಳು ಸಿಂಪರಣೆ ಬುಡಭಾಗದ ಮೇಲೆ ಬೀಳಿಲ್ಲ ಅಂತಂದ್ರೆ ಮೇಲೆ ಹೇಳ್ಕೊಳ್ಳೋ ಅಂತ ಫಲಿತಾಂಶ ಬರೋದಿಲ್ಲ. ಸ್ವಲ್ಪ ಸಮಸ್ಯೆ ಎಲ್ಲೈತೆ ಅಂತ ಗುರುತಿಸ್ಬಿಟ್ಟು ಅಲ್ಲಿ ಬದಲಾವಣೆ, ಸಿಂಪರಣೆ ಕೊಡಬೇಕಾದ್ರೆ ಸಾಧ್ಯವಷ್ಟು ಕೆಳಮುಖವಾಗೆ ಕೊಡಬೇಕು ಅಂತಕ್ಕಂಥದ್ದು. ಗಾಳಿಯಲ್ಲೇ ಏರ್ಕೊಂಡು ಕೆಲವರೆಲ್ಲ ಸುಮ್ಮನೆ ಮಾಡ್ಕೊಂತ ಹೋಗ್ತಿರ್ತಾರೆ ಗಾಳಿ ಹಿಡ್ಕೊಂಡು, ಬಟ್ ಅದು ಉಪಯೋಗ ಆಗೋದಿಲ್ಲ. ಸಸ್ಯದ ಕಾಂಡದ ಭಾಗಕ್ಕೆ ಜಾಸ್ತಿ ಬುಡಭಾಗದ ಒಂದು ಭಾಗಕ್ಕೆ ಜಾಸ್ತಿ ಒತ್ತು ಕೊಟ್ಟು ಮಾಡಬೇಕು ಅನ್ನೋದು ಆ ಸಂದರ್ಭ ನೋಟಿಸ್ ಆದರೆ ಅಂತಕ್ಕಂಥದ್ದು ಒಂದು. ನನ್ನ ಕೆಲವೊಂದು ಸಲ ಕೊಡಬೇಕಾದ್ರೆ ಸಿಂಪರಣೆ ಮಾಡ್ಬೇಕಾದ್ರೆ ಭಾಳಷ್ಟು ರೈತರು ಮುಂಚಿತವಾಗಿ ಯಾವಾಗ ಮಾಡಬೇಕು ಅಂತ ಭಾಳಷ್ಟು ಕೇಳ್ತಿರ್ತಾರೆ. ಏನೇ ಸಿಂಪರಣೆ ಮಾಡಿರಿ, ತೆನೆ ಬರೋದಕ್ಕಿಂತ ಮುಂಚೆ ಏನಾದರೂ ಇತ್ತಂದರೆ ಬೆಳಗ್ಗೆ 9 ಗಂಟೆ ಒಳಗೆ ಹೆಚ್ಚು ಕಡಿಮೆ, ನಾನು ಹೇಳ್ತೀನಿ 9 ಗಂಟೆ ಬೆಳಗಿನ ಜಾವ ಮಾಡಿರಿ ತೊಂದರೆ ಇಲ್ಲ. ತೆನೆ ಬಂತು ಅಂದಾದ್ಮೇಲೆ 9 ಗಂಟೆ ಮೇಲೆ ಮಾಡಿರಿ. ಯಾಕೆ ಸರ್, ಅಲ್ಲಿವರೆಗೆ ಪರಾಗಸ್ಪರ್ಶ ಕ್ರಿಯೆ ನಡೀತಿರ್ತೈತ್ರಿ. ಸೆಲ್ ಪಾಲಿನೇಟೆಡ್ ಕ್ರಾಪ್ ಅದು, ಆ್ಯಕ್ಚುಲಿ ಸೆಲ್ ಪಾಲಿನೇಟೆಡ್ ಕ್ರಾಪ್ ಅಂದರೆ ಎಲ್ಲ ಗಂಡು ಹೆಣ್ಣು ಒಳಗಡೆ ಕೂಡ್ಕೊಂಡೆ ಒಳಗಡೆ ಬಂದಿರುತ್ತೆ, ಆದರೂ ಒಂದು 5% ಹೊರಗಡೆ ಕ್ರಾಸ್ ಪಾಲಿನೇಷನ್ ಇರ್ತದೆ ತೆಂಡೆ ಬಂದ ಮೇಲೆ. ಅದಕ್ಕೆ ಆ ಸಂದರ್ಭದಲ್ಲಿ ಆ 5%ನು ಕೂಡ ಕೆಡಿಸ್ಬೇಡ್ರಿ ಅಂತ. ಅದನ್ನು ಸ್ವಲ್ಪ ರೈತರು ಮನೋಡ್ ಮುಂಚಿತವಾಗಿ ನೀವು ಯಾವ ಮಾಡಿದ್ರೆ ನಡೀತೈತೆ, ತೆಂಡೆ ಬಂದಾದ್ಮೇಲೆ ಆ ಕ್ರಿಯೆಗೆ ತೊಂದರೆ ಆಗಬಾರದು. 9 ಗಂಟೆ ಮೇಲೆ ಪ್ರಾರಂಭ ಮಾಡಿ ಬೆಳಗಿನ ಜಾವದಲ್ಲಿ, ಬೆಳಗಿನ 3 ಗಂಟೆಯಿಂದ ಹೆಚ್ಚು ಕಡಿಮೆ 7-8-9 ಗಂಟೆವರೆಗೂ ಬಿಸಿಲು ಬೀಳೋವರೆಗೂ ಆ ಕ್ರಿಯೆಗಳು ನಡೀತಿರ್ತವೆ. ಪರಾಗಸ್ಪರ್ಶ ಕ್ರಿಯೆ ಇನ್ನೂ ಇರ್ತದೆ 5%, ಫುಲ್ 100% ಸೆಲ್ ಪಾಲಿನೇಟ್ ಅಂತ ಹೇಳಿದ್ರು ಕೂಡ 95% ಹೊರಗಡೆ ಆಗುತ್ತೆ, ಉಳಿದ 5% ಕ್ರಾಸ್ ಪಾಲಿನೇಷನ್ ಕೆಲವು ನಡೀತಿರ್ತದೆ, ಅದು ತೊಂದರೆ ಆಗಬಾರದು ಅನ್ನೋದು ನಿಯಮ ಕೂಡ ಇದೆ. ಅದನ್ನು ಮಾಡಿ ಅಂತಕ್ಕಂಥದ್ದು ರೈತರಿಗೆ ಮನವರಿಕೆ ಮಾಡ್ತೀನಿ. ಇನ್ನೊಂದು ರೈತರಿಗೆ ನಾನು ಹೇಳ್ತೀನಿ, ಎಲ್ಲವನ್ನು ಮಿಕ್ಸ್ ಮಾಡಬೇಡಿ ಸಿಂಪರಣೆ ಮಾಡೋ ಟೈಮ್ನಲ್ಲಿ. ಏನು ಶಿಫಾರಸು ಹೇಳಿರ್ತೀವಿ ಅದನ್ನು ಮಾತ್ರ ಪ್ರಯತ್ನ ಮಾಡಿ. ಯಾಕಂದ್ರೆ ರೈತರು ಒಂದು ಇದೆ, ಒಂದು ಇನ್ಸೆಕ್ಟಿಸೈಡು ಅಂದ್ರೆ ಒಂದು ಕೀಟನಾಶಕ, ಒಂದು ರೋಗನಾಶಕ ತರೋದು, ಅದ್ರ ಜೊತೆಗೆ ಒಂದು ಗ್ರೋತ್ ಹಾರ್ಮೋನ್ ತರೋದು. ಆದರೆ ಯಾಕಂದ್ರೆ ಈಗ ರೈತ ಅಂಗಡಿಗೆ ಹೋಗ್ಬಿಟ್ರೆ ಒಂದು 2-3 ಫಿಕ್ಸ್ ಮಾಡಿಬಿಟ್ಟಾರೆ, ಕೊಡ್ತಾನೆ ಇರ್ತಾರೆ. ಸರ್ ಉಳುಕು ಕಡಿಮೆ ಆಗುತ್ತೆ ಸರ್ ಅಂತ ಹೇಳಿ ಕೀಟನಾಶಕ ಕೊಡ್ತಾರೆ, ರೋಗ ಕಡಿಮೆ ಆಗುತ್ತೆ ಅಂತ ರೋಗನಾಶಕ ಕೊಡ್ತಾರೆ, ಬೆಳವಣಿಗೆ ಬರುತ್ತೆ ಅಂತಂದ್ರೆ ಒಂದು ಹಾರ್ಮೋನ್ ಕೊಡ್ತಾರೆ. ರೈತರು ತಮ್ಮನೆಗೆ ಯಾವ್ದಾರು ಇತ್ತಂದ್ರೆ ಅದನ್ನು ಮಿಕ್ಸ್ ಮಾಡಿಬಿಡ್ತಾರೆ. ಬೇಕಾರೆ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತಂತ ಯಾರಾದರೂ ವೈಜ್ಞಾನಿಕವಾಗಿ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಕಂಪ್ಯಾಟಬಿಲಿಟಿ ಚಾರ್ಟ್ ಅನ್ನೋದು ಯಾವ ಕಂಪ್ನಿಗೂ ಕೊಡೋದಿಲ್ಲ, ಯಾವ ಯೂನಿವರ್ಸಿಟಿ ಕೂಡ ಕೊಟ್ಟಿಲ್ಲ. ರೈತರು ನೆನಪಿಟ್ಕೊಂಡಿರ್ರಿ, ತಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಕಂಪ್ಯಾಟಬಿಲಿಟಿ ಚಾರ್ಟ್ನ. ಕಂಪ್ಯಾಟಬಿಲಿಟಿ ಚಾರ್ಟ್ ಅಂದ್ರೆ ಒಂದಕ್ಕೊಂದು ಹೊಂದಾಣಿಕೆ, ಹೊಂದಾಣಿಕೆಯಲ್ಲಿ ಯಾರು ಶಿಫಾರಸು ಮಾಡಿಲ್ಲ. ಈಗ ಮಾಡೋದ್ರಿಂದ ನೀವು ಔಷಧಿಯ ಗುಣಮಟ್ಟನೇ ಕಡಿಮೆ ಆಗ್ಬಿಡ್ತೈತೆ, ಅದು ನೀವು ರಿಸಲ್ಟ್ ಬರೋದಿಲ್ಲ. ಕೆಲವೊಂದ್ಸಲ ಹೇಳ್ತಿರ್ತಾರೆ ರಿಸಲ್ಟೇ ಬರೋದಿಲ್ಲ ಸರ್, ಮಿಕ್ಸ್ ಮಾಡಬಾರ್ದು ಇದನ್ನ, ಈ ರೀತಿ ಮಿಕ್ಸ್ ಮಾಡೋದು ಒಳ್ಳೆ ಗುಣಧರ್ಮ ಅಲ್ಲ, ಇದನ್ನು ಮಾಡಬೇಡಿ ಅಂತಲೇ ರೈತರಿಗೆ ಹೇಳೋದು. ಏನು ಸಮಸ್ಯೆ ಇದೆ, ಸಮಸ್ಯೆಯನ್ನು ತಿಳ್ಕೊಂಡು ಸಮಸ್ಯೆಗೆ ಅನುಗುಣವಾಗಿ ಕೀಟನಾಶಕ ಆಯಿತು ರೋಗನಾಶಕಗಳಾಯ್ತು ಬಳಸ್ತೀರಿ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಹೇಳ್ತಕ್ಕಂಥ ಮಾಹಿತಿ ನಾವು ಆಸ್ ರೋಗ ತಜ್ಞನಾಗಿ. ಇನ್ನು ಭತ್ತದ ಬೆಳೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳೋದಿಷ್ಟೇ, ಅದು ನಮಗೆ ಲಾಭದಾಯಕವಾಗಿ ಅನ್ನಿಸ್ತಾ ಇಲ್ಲ ಅಂತ. ಇತ್ತೀಚೆಗೆ ಬೆಂಬಲ ಬೆಲೆಯಲ್ಲೂ ಸಹ ಅದನ್ನು ಹೆಚ್ಚು ಮಾಡಿದ್ರು, ಅಷ್ಟಿದ್ದು ಸಹ ಖರ್ಚು ಹೆಚ್ಚಾಗ್ತದೆ, ಆರ್ಥಿಕವಾಗಿ ನಮಗೆ ಲಾಭದಾಯಕ ಅಲ್ಲ ಅಂತಾರೆ. ಹೌದು ಸರ್. ಹಾಗಾಗಿ ಈ ಸಮಗ್ರ ನಿರ್ವಹಣಾ ಕ್ರಮಗಳಲ್ಲಿ ಕೃಷಿಯ ಖರ್ಚನ್ನು ಕಡಿಮೆ ಮಾಡೋದಕ್ಕೆ ಭತ್ತದ ಬೆಳೆಯಲ್ಲಿ ಏನು ಶಿಫಾರಸು ಮಾಡ್ತೀರಿ? ನಾನು ಆಗಲೇ ಹೇಳ್ತಿದ್ದೆ, ಇದು ಭಾಳ ಮುಖ್ಯ, ಭಾಳಷ್ಟು ಹೇಳ್ತಾರೆ. ಯಾಕಂದ್ರೆ ಇತ್ತೀಚೆಗೆ ಖರ್ಚು ಜಾಸ್ತಿ ಆಗ್ತದೆ, ಇಳುವರಿ, ನಾನು ಹೇಳಿದೆ ಇಳುವರಿ ವರ್ಷದಿಂದ ವರ್ಷ ಕಡಿಮೆ ಆಗ್ತದೆ ಅಂತ ರೈತರ ಅಭಿಪ್ರಾಯ ಇದೆ, ಕೆಲವು ಕಾರಣಾಂತರಿಂದ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಆ ಇಳುವರಿ ಯಾಕೆ ಕಾರಣ ಆಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕಾದ ಅವಶ್ಯಕತೆ ರೈತರಿಗೆ. ಒಂದು ವಿಷಯ ತಿಳ್ಕೊಳ್ಳೇಬೇಕಾದ್ರೆ, ಕೆಲವು ಹೇಳಿದೆ ನಾನು ಎಲ್ಲಿ ತಪ್ಪಾಗ್ತದೆ ಅಂತಕ್ಕಂಥದ್ದು ಒಂದು ಕಡೆಯಿಂದ, ಅದನ್ನೆಲ್ಲ ಫಾಲೋ ಮಾಡ್ಕೋಬೇಕಾಗ್ತದೆ. ಇನ್ನೊಂದು, ಇವತ್ತು ಹಾಳುಗಳು ಕೊಡ್ತೀರಿ, ಹಾಳುಗಳದ್ದು ಕೂಡ ಇವತ್ತು ಖರ್ಚು ಕೂಡ ಉಪಯುಕ್ತವಾಗಿದೆ. ಯಾಕಂದ್ರೆ ಇಲ್ಲೇ ನೀವು ವಿಭಾಗಕ್ಕೆ ಹೋದ್ರೆ 20 ಹೆಚ್ಚು ಕಡಿಮೆ 30,000 ಖರ್ಚು ಆಗ್ತಕ್ಕಂಥ ಪ್ರಮೇಯ ಬಂದಿದೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ 40,000 ಖರ್ಚು ಮಾಡ್ತಾಯಿದ್ರೆ, ಆ ದೃಷ್ಟಿಯಿಂದ ನಾನಂದ್ರೆ ಖರ್ಚು ಕಡಿಮೆ ಆಗಬೇಕು ಅನ್ನೋದಾದರೆ ತಂತ್ರಜ್ಞಾನಗಳ ಬಳಕೆ ಮಾಡಿಕೊಳ್ಳೇಬೇಕು. ಯಾವ ಖರ್ಚು ನಾನು ಹೇಳಿದೆ ಎಲ್ಲಿ ಅಂತೇಳಿ, ತಳಿಗಳನ್ನ ಅಷ್ಟು ಆಯ್ಕೆ ಮಾಡ್ಕೊಳ್ರಿ ಅಂತ ಹೇಳಿದೆ, ತಳಿಗಳ ಜೊತೆಗೆ ಬೀಜೋಪಚಾರ ಮಾಡ್ಕೊಳ್ರಿ ಅಂತ ಹೇಳಿದೆ. ಇಲ್ಲಾಂದ್ರೆ ಬೀಜೋಪಚಾರ ಮಾಡ್ಕೊಂಡ್ರೆ ಒಂದು ಎರಡು ಮೂರು ಸಿಂಪರಣೆಯನ್ನು ಕಡಿಮೆ ಮಾಡಿದ್ರೆ, 2-3 ಸಿಂಪರಣೆ ಮಾಡಿದ್ರೆ 1,000 ರೂಪಾಯಿ ಔಷಧಿ ಕಡಿಮೆ ಆಯ್ತು ಅಂತ ವೈಜ್ಞಾನಿಕವಾಗಿ ಮಾಡೋದು. ಯಾಕಂದ್ರೆ ಬೀಜೋಪಚಾರ ಮಾಡಿದ್ರೆ ಆಗ್ತಕ್ಕಂಥ ಖರ್ಚು ಕಡಿಮೆ, ಅದು ಬಿಟ್ಟರೆ ಮುಂದೆ ಆಗ ಖರ್ಚು ಜಾಸ್ತಿ ಇರ್ತದೆ ಅಂದ್ರೆ ಅದು ಭಾಳ ಮುಖ್ಯ. ಎಂಥವ್ರ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ. ನೀರು ಇದೆ ಅಂತೇಳಿ ನೀರು ನಿಲ್ಲಿಸೋದನ್ನ ಬಿಡಿ, ಯಾಕೆ ನೀರು ಅವಶ್ಯಕತೆ ಅಷ್ಟೇ ಇಲ್ಲ. ಯಾಕೆ ನೀರು ಹೆಚ್ಚಿಗೆ ನಿಲ್ಲಿಸೋದ್ರಿಂದ ರೋಗಾಸ್ಪತ್ರೆ ಕೀಟ ಜಾಸ್ತಿ ಆಗ್ತದವೆ. ಯೂರಿಯಾ ಬಳಕೆ ಯಥೇಚ್ಛವಾದ ಯೂರಿಯಾ ಬಳಕೆ ಬೇಡ, ಅವಶ್ಯಕತೆ ಶಿಫಾರಸ್ ಏನು ಮಾಡಿದೀವಿ ಅಷ್ಟೇ ಪ್ರಮಾಣದ ಯೂರಿಯಾ ಬಳಸ್ರಿ ಅಂತಕ್ಕಂಥ ನಾನು ಹೇಳ್ತೀನಿ. ಕೀಟನಾಶಕಗಳು ಏನೇ ಸಿಂಪರಣೆ ಮಾಡಿದ್ರೆ ಅವಶ್ಯಕತೆ ಇರ್ತಕ್ಕಂಥ ಕೀಟನಾಶಕಗಳನ್ನ ಗುರುತಿಸಿ, ಸಮಸ್ಯೆಯನ್ನು ಗುರುತಿಸಿ, ಸರಿಯಾದಂಥ ಔಷಧಿಗಳನ್ನ ಬಳಸಿದ್ರೆ ಮಾತ್ರ ಖರ್ಚು ಕಡಿಮೆ ಆಗ್ತದೆ. ಅನವಶ್ಯಕವಾಗಿ ಮೂರು ನಾಲ್ಕು ಪೋಷಕಾಂಶಗಳು ತಂದು ಒಂದ್ ಕಡೆ ಕೂಡಿಸೋದ್ರಿಂದ ಅದು ರಿಸಲ್ಟ್ ಬರೋದಿಲ್ಲ, ಅದ್ರ ಫಲಿತಾಂಶ ಕೂಡ ನಿಮಗೆ ಹೇಳ್ಕೊಳ್ಳುವಂತ ಫಲಿತಾಂಶ. ಅದ್ರ ಖರ್ಚು ಹೆಚ್ಚಾಗಕ್ಕೆ ಮೂಲ ಕಾರಣ ಆಗ್ತದೆ ಅಷ್ಟೇ. ನಾ ಹೇಳಿ ಈ ಒಂದ್ ರೂಪಾಯಿ ಖರ್ಚಲ್ಲಿ 4 ರೂಪಾಯಿ ಮಾಡ್ತೀರಿ, 4 ರೂಪಾಯಿ ಯಾಕೆ ಮಾಡ್ತೀರಿ ಅನ್ನೋದೇ ಗೊತ್ತಿರಲ್ಲ ರೈತನಿಗೆ, ಗೊತ್ತಿರಲ್ಲ ಕೊಟ್ಟಿರೋರಿಗೆ ಗೊತ್ತಿರಲ್ಲ. ವೈಜ್ಞಾನಿಕವಾಗಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಖರ್ಚು ಹೆಚ್ಚಾಗ್ತಿದೆ ಅಷ್ಟೇ ನಿಮಗೆ. ಆ ದೃಷ್ಟಿಯಿಂದ ಖರ್ಚು ಕಡಿಮೆ ಮಾಡೋಕ್ಕೆ ಬಹಳಷ್ಟು ಕಡಿಮೆ ಮಾಡೋಕ್ಕೆ ಬಹಳಷ್ಟು ವಿಧಾನಗಳಿದೆ ವೈಜ್ಞಾನಿಕವಾಗಿ ತಿಳ್ಕೊಂಡಾಗ ಮಾತ್ರ. ನೀನು ನನಗೆ ಮಣ್ಣೆ ಚೌಳ ಇದೆ, ನನ್ನ ಮಣ್ಣು ಯಾವ ಥರ ಇದೆ ಅಂತ ನಿನಗೆ ಗೊತ್ತಿಲ್ಲ ಅಂತ ನಾನು ಯಾವ ತಳಿ ಆಗ್ತೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ. ರೂಪಾಯಿಗೇನಿದೆ ವೈಜ್ಞಾನಿಕವಾಗಿ ಆಮೇಲೆ ಪೋಲಾಗದೆ ಇರುವಾಗ ನೋಡ್ಕೊಳ್ಬೇಕು. ಹೌದು, ನಾವು ಕೊಟ್ಟಂತ ರಸಗೊಬ್ಬರಗಳು ಹೌದು ಬಹಳ ಮುಖ್ಯ. ನೀರಿನಲ್ಲಿ ನೀರಿನಲ್ಲಿ ನಿಂತ್ಕೊಂಡಾಗ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಮಾಡ್ತೀನಿ. ಹೆಚ್ಚಿಗೆ ನೀರು ಇರಬೇಕಾದ್ರೆ ಗೊಬ್ಬರ ಬಳಸ್ತಕ್ಕಂಥದ್ದು ಅದು ಮಾಡಬಾರ್ದು. ಅದೇನಾದ್ರೂ ತಿಳಿ ಇರಬೇಕು, ಬಹಳ ತೆಳುವಾದಂಥ ನೀರಿನೊಳಗನೆ ಬಳಸಬೇಕಾಗತ್ತೆ. ಚಿಲ್ಕ್ ನೀರು ಅಂತ ಭಾಳಷ್ಟು ರೈತರಿಗೆ ಗೊತ್ತಿದೆ, ಇಲ್ಲ ಅಂತಲ್ಲ. ನೀರು ವರ್ಡ್ ಯೂಸ್ ಮಾಡ್ತಾರೆ, ಚಿಲ್ಕ್ ನೀರು ನಿಂದಿಸ್ತಾರೆ. ಗುಡ್ ವರ್ಡ್, ಬಟ್ ರೈತರು ಬಳಸ್ತಕ್ಕಂಥದ್ದು ದೇರ್ ಇಸ್ ಎ ಲಾಜಿಕ್ ಬಿಯಾಂಡ್ ದಿಸ್. ಅಂದ್ರೆ ಹಾಕಿರ್ತಕ್ಕಂಥ ಗೊಬ್ಬರ ಮಣ್ಣ ಮೇಲೆ ಕುಂದಿರಬೇಕು, ಕರಗಬಾರ್ದು, ಇಲ್ಲಾಂದ್ರೆ ಲೀಚಿಂಗ್ ಲಾಸ್ ಜಾಸ್ತಿ ಆಗುತ್ತೆ ಮಣ್ಣಲ್ಲಿ. ಅದು ಒಂದು ವೈಜ್ಞಾನಿಕ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಒಳ್ಳೇದು ಡಾಕ್ಟರ್ ಪಂಪನಗೌಡ ಅವರೇ, ಇಷ್ಟೊತ್ತು ಭತ್ತದ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳು ಯಾವ ರೀತಿ ಆಗಬೇಕು, ಯಾವ ಎಲ್ಲ ಹಂತಗಳಲ್ಲೂ ನಾವು ವೈಜ್ಞಾನಿಕವಾಗಿ ಕ್ರಮಗಳನ್ನು ಅನುಸರಿಸಿದ್ರೆ ಒಂದು ಆ ಬೆಳೆಗೆ ಆಗುವಂತಹ ಕೃಷಿಯ ಖರ್ಚನ್ನು ಕಡಿಮೆ ಮಾಡುವಂಥದ್ದು ಅದು ಸಾಧ್ಯ ಆಗುತ್ತೆ, ಇನ್ನೊಂದು ಇಳುವರಿಯ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ, ಮೂರನೇದು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಈ ಮೂರೂ ಸಹ ಸಾಧ್ಯವಾಗಬೇಕಾದ್ರೆ ಈ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಪ್ರಾರಂಭದಿಂದ ಕೊನೆಯ ತನಕ ನೀವು ಹೇಳಿದ್ದೀರಿ, ಒಂದು ಮಣ್ಣಿನ ಪರೀಕ್ಷೆಯಿಂದ ಪ್ರಾರಂಭವಾಗಿ ಕೊನೆಗೆ ಕಟಾವಿನ ಹಂತದಲ್ಲೂ ಯಾವ ರೀತಿ. ಕೆಲವೊಂದ್ಸಲ ತಾವು ಹೇಳಿದಾಗೆ ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ ಕೆಲವು ರೈತರು ಕೇಳ್ತಿರ್ತಾರೆ, ಸರ್ ನಾಟಿ ಏನಾದರೂ ವ್ಯತ್ಯಾಸ ಆಗುತ್ತಾ ಬಿಟ್ಟೆ ನಾನು ನಾಟಿ. ನಿಜ, ನಾಟಿಗೂ ಕೂಡ ನಿಯಮ ಇದೆ ರೀ. ಈಗ ನೀವು ಕಾರ್ಪಸ್ಲು ಅಂತ ನೀವು ತೊಗೊಂಡ್ರೆ ಯಾವ ಗಾತ್ರದ ತಳಿ ತಗೊಳ್ತೀರಿ, ಏನು ದೀರ್ಘಾವಧಿ ಬಳಸ್ತೀರಾ, ಮಧ್ಯಮಾವಧಿ ಬಳಸ್ತೀರಾ, ಇಲ್ಲ ಅಲ್ಪಾವಧಿ ತಳಿಗಳ ಬಳಸ್ತೀರಿ ಅಂತ. ಮಧ್ಯಮಾವಧಿ ತಳಿಗಳಂತಂದರೆ ಜೂನ್ ಜುಲೈ ತಿಂಗಳು ನಾಟಿ ಮಾಡಲಿಕ್ಕೆ ಭಾಳ ಸೂಕ್ತ ನಮ್ಮ ಭಾಗಕ್ಕೆ. ಜನವರಿ ಫೆಬ್ರವರಿ ತಿಂಗಳು ನೀವು ಹೈನ್ ಫಸ್ಲಿ ಕಾರ್ಪಸ್ಲಿಗೆ ಭಾಳ ಸೂಕ್ತ. ನೀವು ತಡವಾದಂಥ ಇಳುವರಿ ಮೇಲೆ ವ್ಯತ್ಯಾಸ ಬೀಳುತ್ತೆ. ಇದನ್ನು ಕೂಡ ರೈತರು ಗಮನದಲ್ಲಿ ಇಟ್ಕೊಂಡಿರ್ರಿ. ಸರಿಯಾದಂಥ ಸಮಯ, ಸರಿ ಸಮಯ ಕೂಡ ಭಾಳ ಮುಖ್ಯ. ಅದು ಹೇಳಿದ್ರಿ, ಆ ಒಂದು ನಾಟಿ ಮಾಡುವಂತ ಸಂದರ್ಭದಲ್ಲಿ ಆ ಸಸಿಯ ವಯಸ್ಸು ಎಷ್ಟಿರಬೇಕು ಅಂತ ಭಾಳ ಮುಖ್ಯ ಅದು ಹೇಳಿದ್ರಿ. ಪಂಪನಗೌಡ, ಇಷ್ಟೆಲ್ಲ ನಾವು ಮಾತಾಡಿದ್ದೀವಿ, ಆದರೂ ನಮ್ಮ ರೈತ ಬಾಂಧವರಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳು, ಅನುಮಾನಗಳು, ಜೊತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೇರವಾಗಿ ನಿಮ್ಮನ್ನು ಸಂಪರ್ಕಿಸಬೇಕು ಅನ್ನೋ ಒಂದು ಆತರ ಇರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. ನನ್ನ ಹೆಸರು ಡಾಕ್ಟರ್ ಪಂಪನಗೌಡರು, ಕೃಷಿ ವಿಜ್ಞಾನ ಕೇಂದ್ರ ಅರ್ನಳ್ಳಿ ಫಾರ್ಮ್ನಲ್ಲಿ ಮೂಲತಃ ರೋಗ ತಜ್ಞನ ಕೆಲಸ ಮಾಡ್ತಿರ್ತೀನಿ. ನನ್ನ ನಂಬರ್ ಬಂದು 7406152815. ನಾನು ರಿಪೀಟ್ ಮಾಡ್ತೀನಿ, 7406152815 ಅಂದರೆ ಕನ್ನಡದಲ್ಲಿ 7406152815. 7406152815. ಈ ನಂಬರು ವಾಟ್ಸಪ್ ನಂಬರ್ ಕೂಡ ಹೌದು, ಫೋನ್ ನಂಬರ್ ಕೂಡ ಹೌದು. ಏನೇ ಮಾತಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಹಿತಿ ಕೊಡಬೇಕಾಗಿತ್ತು, ಏನನ್ನು ಕೇಳಬೇಕಾಗಿತ್ತಂದರೆ ಶ್ಯಾಂಪಲ್ ನೀವು ವಾಟ್ಸಪ್ ಕಳಿಸಿಬಿಟ್ಟು ನನ್ನ ಜೊತೆ ಮಾತಾಡಿ, ಭಾಳಷ್ಟು ಉತ್ತಮ. ಯಾಕಂದ್ರೆ ನಾನು ನೋಡಿರ್ಬೇಕಾದ್ರೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ, ನಾನು ನಿಮ್ಮ ಜೊತೆ ಸಹಕರಿಸಬೇಕಾದ್ರೆ ನೀವು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೋಡಿಬಿಟ್ರೆ ನನಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಫಸ್ಟ್ ಆ ಕೆಲಸ ಮಾಡಿ, ವಾಟ್ಸಪ್ ಮುಖಾಂತರ ಕಳಿಸಿರಿ, ಕಳಿಸಿ ನೋಡಿದ ಮೇಲೆ ನೀವು ನನ್ನ ಹತ್ತಿರ ಮಾತಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತದೆ. ಖಂಡಿತ, ಸಾಕಷ್ಟು ಉಪಯುಕ್ತವಾದ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಇನ್ನು ಇದರ ಪ್ರಯೋಜನವನ್ನು ನಮ್ಮ ರೈತ ಬಾಂಧವರು ಹೆಚ್ಚು ಪಡ್ಕೊಳ್ತಾರೆ ಅಂತ ಆಶಿಸ್ತಾ ಇವತ್ತಿನ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತದ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಗಾಣದಾಳುವಿನಲ್ಲಿ ಕೃಷಿ ನಡೆಸುತ್ತಿರುವ ಜಿಬಿ ಶಿವಪ್ರಸಾದ್. ಕೊರೋನಾ ವೈರಸ್ ಕೆ ಖತರೆ ಸೆ ಬಚ್ತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ

ಜಾಲಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ದೇಶದ ತಿನಿಸು